ಬಾಳ್ಬೆಳಗುನಾಗೆ ತಿರಚಿತ್ತವಾಯ್ತು ದೇವ ಎನ್ನೊಡಲನೋವೆಂಬ ಹಸಿವು ನೀರಡಿಕೆ ಬಂದಂದ ಕಾಡದೆ ಮರೆಯಾಗಿತು ಎನ್ನ ಮನದಲ್ಲೇ ಇನ್ನು ನೀ ನಿಲ್ಲು ನಿನ್ನ ಧ್ಯಾನ ನಿನ್ನಗೈ ಕೈಲಾಸ ಗೀತ ಇನ್ನೊಂದು ಗಳಿಗೆಯು ನಿನ್ನ ನಾ ಬಿಡನು ನಿನ್ನ ಬಳಿರನು ಕಾಯೋ ನೀ ದೇವ ಎನ್ನದೆಯ ಮಧ್ಯದೋಳ್ ಒಂದೇ ಪೊರೆಯೇ ಪಾರೆಯೇನಯ್ಯ.